ಪ್ರತಿಭಟನಾಕಾರರು ಎತ್ತಿನ ಗಾಡಿಗಳಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇದೇ 8ರಂದು ಸರ್ವಪಕ್ಷ ಸಂಸದರ ಸಭೆ ಕರೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ. ವಿದ್ಯಾರ್ಥಿಗಳಿಗೆ 15 ದಿನಗಳೊಳಗೆ ವರ್ಗಾವಣೆ ಪ್ರಮಾಣ ಪತ್ರ ನೀಡುವಂತೆ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಸೂಚನೆ. ದತ್ತ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ. ಅಂಗನವಾಡಿ ಕಾರ್ಯಕರ್ತರ, ರೈತರ, ಉದ್ಯಮಿಗಳ ವಿಶ್ವಾಸ ಕಳೆದುಕೊಂಡ ಸರ್ಕಾರ, ಬಿಜೆಪಿ ಆರೋಪ. ಹಾಗೂ ಬೆಂಗಳೂರಿನ ಈಜಿಪುರ ಮೇಲ್ಸೇತುವೆ ನಿರ್ಮಾಣ ಮಾಡಲು ತ್ವರಿತ ಭೂಸ್ವಾಧೀನಕ್ಕೆ ಜಿಬಿಎ ಆಯುಕ್ತ ಮಹೇಶ್ವರರಾವ್ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಬೆಳೆಯುವ ತರಕಾರಿಗಳು ಹಾಗೂ ನಿರ್ವಹಣೆ, ಈ ಕುರಿತು ಮಂಗಳೂರಿನ ಅರುಣಾಂಬಿಕಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ನಮ್ಮೂರಲ್ಲಿ ಚಳಿಗಾಲವು ತರಕಾರಿ ಬೆಳೆಯುವವರಿಗೆ ಅತ್ಯಂತ ಸೂಕ್ತವಾದ ಕಾಲವಾಗಿದೆ. ತಂಪಾದ ಹವಾಮಾನವು ಅನೇಕ ರೀತಿಯ ತರಕಾರಿಗಳ ಬೆಳವಣಿಗೆಗೆ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ತರಕಾರಿ ಬೆಳೆಯಲಿಕ್ಕೆ ಸಾಧ್ಯ. ಇದರ ಕುರಿತು ನಾವು ಮಾತನಾಡಲಿಕ್ಕೆ ಇವತ್ತು ಮಂಗಳೂರಿನ ಅರುಣಾಂಬಿಕಾ ಅವರ ಕೈತೋಟ ಇರುವಂತಹ ಮನೆಗೆ ಬಂದಿದ್ದೇವೆ. ಚಳಿಗಾಲದ ತರಕಾರಿಗಳ ಆಯ್ಕೆ, ಬೆಳೆಸುವ ವಿಧಾನ, ನಿರ್ವಹಣೆ, ಇದೆಲ್ಲದರ ಕುರಿತು ನಾವೀಗ ಅವರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಕಾಲಕ್ಕನುಗುಣವಾಗಿ 3 ಸಲ ತರಕಾರಿ ಬೆಳೆಸಬಹುದಲ್ವಾ? ಹೌದು. ಅದರಲ್ಲಿ ಈಗ ಸೂಕ್ತ ಕಾಲ ಯಾವುದು ತರಕಾರಿ ಬೆಳೆಗೆ ಅಂತ ಹೇಳ್ತೀರಿ? ಮಂಗಳೂರಿನಲ್ಲಿ ಸೂಕ್ತ ಕಾಲ ಅಂತ ಏನೂ ಇಲ್ಲ, ಆದ್ರೂ ಈಗ ಬರುವ ಕಾಲ ಚಳಿಗಾಲ. ಈ ಚಳಿಗಾಲದಲ್ಲಿ ನಾವು ಎಲ್ಲರೂ ನೆನೆಸ್ತೇವೆ ಹೊಸ ಹೊಸ ತರಕಾರಿಗಳನ್ನು ಬೆಳೆಸಬೇಕು ಅಂತ. ಹಾಗೆ ಸೂಕ್ತ ಕಾಲ ಅಂತ ಹೇಳಿಕೊಂಡು ಅದನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇಸಿಗೆ ಕಾಲ ನಮ್ಮೂರಲ್ಲಿ ತುಂಬಾ ಬಿಸಿಲಿರುವುದ್ರಿಂದ ಚಳಿಗಾಲ ಸ್ವಲ್ಪ ತಂಪಾದ ಹವೆಯೂ ಇದೆ, ಜೊತೆನಲ್ಲಿ ಸ್ವಲ್ಪ ನೀರು ಸಾಕಾಗ್ತದೆ, ಆದ್ರಿಂದ ಅದು ಸೂಕ್ತ ಕಾಲ ಅಂತ ಹೇಳಿ ಹೇಳ್ತಾರೆ. ಈಗ ನಮ್ಮ ಇಲ್ಲಿನ ಹವಾಮಾನಕ್ಕನುಗುಣವಾಗಿ ಚಳಿಗಾಲದಲ್ಲಿ ಯಾವ ಯಾವ ರೀತಿಯ ತರಕಾರಿ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬಹುದು? ನಮ್ಮ ಊರಿನ ತರಕಾರಿಗಳು ಅಂತ ಹೇಳುದಾದ್ರೆ ತೊಂಡೆ, ಈಗಲೇ ಇನ್ನು ನೆಕ್ಸ್ಟ್ ಬರುವ ಚಳಿಗಾಲ ಮತ್ತು ಬೇಸಿಗೆ ಕಾಲಕ್ಕೆ ಎರಡು ಕಾಲಕ್ಕೂ ಅನುಗುಣವಾಗಿ ನಾವು ಬೆಳಿಬಹುದು. ಯಾಕಂತ ಹೇಳಿದ್ರೆ ನಾಗರ ಪಂಚಮಿ ಕಳೆದಾಗ ಗಿಡ ನೆಟ್ಟರೆ ಅದು ಇನ್ನು ಚಪ್ಪರ ತುಂಬಾ ಹರಡಿ ಉತ್ತಮ ರೀತಿಯಲ್ಲಿ ಅದು ಫಸಲು ಕೊಡ್ತದೆ. ಆದ್ರಿಂದ ತೊಂಡೆ ಬೆಳಿಬಹುದು. ಆಮೇಲೆ ಸೊಪ್ಪು ತರಕಾರಿಗಳನ್ನು ಧಾರಾಳವಾಗಿ ಬೆಳಿಬಹುದು. ಈಗ ತುಂಬಾ ಮಳೆ ಬಿದ್ದಿರ್ತದೆ, ಮಳೆ ಕಳೆದ ನಂತರ ಅಂಗಳದಲ್ಲಿ ಆಗಿರ್ಲಿ ಎಲ್ಲಾ ಕಡೆಯಲ್ಲಿಯೂ ಪಾಚಿ ಕಟ್ಟಿರ್ತದೆ. ಆ ಪಾಚಿಯನ್ನ ಸಾಮಾನ್ಯವಾಗಿ ಮೊದಲಿನ ಕಾಲದಲ್ಲಿ ನಾನು ಹೇಳುದು ದೊಡ್ಡ ಅಂಗಳ ಇರ್ತಿತ್ತು, ಸಾಲು ತರಕಾರಿಗಳನ್ನ ಮಳೆಗಾಲದ ತರಕಾರಿ ಮಾಡಿ ಮುಗಿತಿತ್ತು. ಆಗ ಅದನ್ನೆಲ್ಲ ರಾಶಿ ಕೂಡಿಸಿ ಅದನ್ನ ಸುಡುಮಣ್ಣು ಅಂತ ಹೇಳ್ತಾರೆ, ಸುಡುಮಣ್ಣು ಮಾಡಿ ತರಕಾರಿ ಮಾಡ್ತಿದ್ರು. ಈ ತರಕಾರಿ ಮಾಡುವ ಸಮಯ ಅಂತ ಹೇಳಿದ್ರೆ ಇನ್ನೀಗ ತರಕಾರಿ ಮಾಡುವ ಸಮಯ ಅಂತ ಇದಾಗ್ತಿತ್ತು. ಅದಕ್ಕೆ ನಾವು ಸೌತೆಕಾಯಿ ಆಮೇಲೆ ಗಡ್ಡೆ ತರಕಾರಿಗಳನ್ನೆಲ್ಲ ಬೆಳೆಸ್ತಿದ್ದೆವು ಆವಾಗ. ಈಗ ಕೂಡ ಹಾಗೇನೆ, ಈಗ ಕೂಡ ಯೋಗ್ಯವಾದ ತರಕಾರಿಗಳಂತ ಹೇಳಿದ್ರೆ ಬೆಂಡೆ ಬೆಳೆಸಬಹುದು, ಬದನೆ ಬೆಳೆಸಬಹುದು, ಹರುವೆ ಬೆಳೆಸಬಹುದು. ಹಳೆ ಮಣ್ಣಿನನ್ನು ಸ್ವಲ್ಪ ಕಂಪೋಸ್ಟ್ ಅನ್ನೆಲ್ಲ ಸೇರಿಸಿ ಅಂದ್ರೆ ವ್ಯಾಲ್ಯೂ ಆಡ್ ಮಾಡುದು ಅಂತ ಹೇಳ್ತಾರಲ್ಲ, ಆಹಾರಕ್ಕೆ ಹೇಗೆ ತಯಾರಿಕೆಯ ಪ್ರೋಸೆಸ್ ಇದೆಯೋ ಅದೇ ತರ ನಮ್ಮ ತರಕಾರಿ ಬೆಳೀಲಿಕ್ಕೆ ಕೂಡ ಗೊಬ್ಬರದ ತಯಾರಿಕೆ ಅಂತ ಹೇಳುವಂತದ್ದು ಇರ್ತದೆ. ಆ ಗೊಬ್ಬರ ತಯಾರಿ ಮಾಡಲಿಕ್ಕೆ ಹಳೆ ಮಣ್ಣುಗಳು ಮತ್ತು ಹೊಸ ಮಣ್ಣುಗಳನ್ನ ಸೇರಿಸಿ ಕಂಪೋಸ್ಟ್ ಅನ್ನು ಸರಿಯಾಗಿ ಸೇರಿಸಿ ಗೊಬ್ಬರಗಳನ್ನೆಲ್ಲ ಸೇರಿಸಿ ನಾವು ಒಂದು ಲೆವೆಲ್ ಮಾಡಿ ಬೆಡ್ ಮಾಡಿ ಅದರಲ್ಲಿ ಹಾಕ್ತೇವೆ. ಹರಿವೆ, ಬಸಳೆ, ಬದನೆ, ಆಮೇಲೆ ಎಸ್ಪೆಷಲಿ ಈಗ ನೀವು ಎಲ್ಲ ಕಡೆಯಲ್ಲಿ ನೋಡಬಹುದು ಹಳದಿ ಹಳದಿ ಹೂಗಳು ಇರ್ತದೆ, ಅದು ನಮ್ಮ ಸೊರೆ ಮತ್ತು ಇದರದ್ದು ಹೂವು ಇರ್ತದೆ. ಹೀರೆಕಾಯಿದು ಹೀರೆಕಾಯಿ ತುಂಬಾ ಬೆಳಿಬಹುದು, ಜಾಗ ಇದ್ರೆ ನಿಮಗೆ ಹೀರೆ, ಸೊರೆ, ತೊಂಡೆ, ಬೆಂಡೆ, ಬದನೆ, ಅಲಸಂಡೆ, ಪಡುವಲ ಇತ್ಯಾದಿ ತರಕಾರಿಗಳನ್ನು ಈಗ ಯೋಗ್ಯವಾದ ಸಮಯ. ಈಗ ನಾವು ಇದನ್ನು ಶುರು ಮಾಡಬೇಕಿದ್ರೆ ಯಾವ ತಿಂಗಳಿಂದ ಪ್ರಾರಂಭ ಮಾಡಬೇಕು? ನೋಡಿ, ಅದು ಮಳೆ ಮತ್ತು ಬೇಸಿಗೆಯ ಒಂದು ಆಟದ ಮೇಲೆ ಹೊಂದಿಕೊಂಡಿದೆ. ಈ ವರ್ಷ ತುಂಬಾ ಮಳೆ, ಸಿಕ್ಕಾಬಟ್ಟೆ ಮಳೆ ಕಳೆದ್ರಿಂದ ಎಲ್ಲ ಬೀಜ ಹಾಕುವ ಸಮಯ ಕೂಡ ಮುಂದುವರೆದು ಹೋಗಿದೆ. ಆಮೇಲೆ ಏನಾಯ್ತು, ಈಗ ಚಳಿಗಾಲ ಬರ್ತದಾ ಇಲ್ವಾ ಅಂತೇಳಿ ಡೌಟ್ ಬಂತು. ಆದ್ರೆ ಈಗ ಒಂದು ಸ್ವಲ್ಪ ದಿವಸದಿಂದ ಚಳಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಬೀಜ ಹಾಕ್ಬೋದು, ಈಗ ಸೊಪ್ಪಿನ ತರಕಾರಿಗಳನ್ನ ಮಾಡಬಹುದು. ಸೊಪ್ಪು ತರಕಾರಿಗಳಲ್ಲಿ ಹರಿವೆ ತರಕಾರಿಗಳನ್ನ ಮಾಡಬಹುದು. ಹರಿವೆಯಲ್ಲಿ ತುಂಬಾ ವೈವಿಧ್ಯತೆ ಇದೆ, 8-10 ವೈವಿಧ್ಯತೆ ನಮ್ಮ ಸುತ್ತಮುತ್ತ ನೋಡಬಹುದು ನಾವು. ಅದಲ್ಲದೆ ತರಕಾರಿ ಪ್ರಿಯರಿಗೆ ಚಳಿಗಾಲದ ತರಕಾರಿ ಅಂತ ಎಸ್ಪೆಷಲಿ ಇರುವಂತದ್ದು ಕ್ಯಾಬೇಜು, ಹೂಕೋಸು, ಆಮೇಲೆ ಕ್ಯಾರೆಟ್, ಮುಲ್ಲಂಗಿ ಇತ್ಯಾದಿಗಳೆಲ್ಲ. ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಇಲ್ಲಿ ಸ್ವಲ್ಪ ಆಗೋದು ಕಷ್ಟ ಆಗ್ತದೆ, ಸೊಪ್ಪಿಗೋಸ್ಕರ ಮಾಡಬಹುದು. ಆದ್ರೆ ಅದಲ್ಲದಿದ್ರೆ ನಮ್ಮ ಮುಲ್ಲಂಗಿಯನ್ನ ಅದ್ಭುತವಾದ ರೀತಿಯಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದ್ರೆ, ಒಂದೇ ಸಲ ನಾವು ಈಗ ಮಾರಾಟದ ದೃಷ್ಟಿಯಿಂದ ಮಾಡದಿದ್ರು ಕೂಡ ನಾವು ಸಣ್ಣ ತಾರಸಿ ಇರುವವರು ಸ್ವಲ್ಪ ಸ್ವಲ್ಪ ಒಂದು 6-8 ತೊಟ್ಟೆಗಳಲ್ಲಿ ಉತ್ತರ ದಿಕ್ಕಿಗೆ ಅಂದ್ರೆ ನೆರಳಿಗೆ ಹಾಕಿದ್ರೆ ಕೂಡ ಅದು ಬರ್ತದೆ. ಈಗ ನೀವು ತರಕಾರಿ ಮಾಡುವಾಗ ಬೀಜಗಳ ಆಯ್ಕೆ ಎಲ್ಲ ಯಾವ ರೀತಿ ಮಾಡ್ತೀರಿ? ಈಗ ಬೀಜಗಳ ಆಯ್ಕೆ ಅತ್ಯಂತ ಪ್ರಮುಖವಾದಂತದ್ದು. ಈಗ ನಾವು ಎಷ್ಟೋ ವರ್ಷಗಳಿಂದ ಬೆಳೆಯುದ್ರಿಂದ ಇದು ಬೀಜಗಳ ಆಯ್ಕೆ ನಮಗೆ ಒಂದು ದೊಡ್ಡ ಸಾಹಸ ಅಂತ ಕಾಣುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ತುಂಬಾ ವರ್ಷದಿಂದ ಬೆಳೆಸ್ತಾ ಇದ್ದೇವೆ. ನಾನು ನನ್ನನ್ನಲ್ಲ ಹೇಳುದು, ನನ್ನ ಅಮ್ಮ, ಅಜ್ಜ, ಅಪ್ಪ ಅಂದ್ರೆ ತಲೆ ತಲಾಂತರದಿಂದ ಅದು ಬೆಳ್ಕೊಂಡು ಬಂದಿದೆ. ಆ ಒಂದು ಹ್ಯಾಬಿಟ್ ಅಂತ ಹೇಳ್ಬಹುದು ನೀವು. ನಮ್ಮ ಮನೆಯ ತರಕಾರಿಯನ್ನು ನಾವೇ ಬೆಳೆಸುದು ಅನ್ನುವ ಹ್ಯಾಬಿಟ್ ಬೆಳ್ಕೊಂಡು ಬಂದಿದೆ. ಇದರಿಂದಾಗಿ ನನಗೆ ಬೀಜಗಳ ಒಂದು ಆಯ್ಕೆ ಪ್ರಕ್ರಿಯೆಗಳು ತುಂಬಾ ಕಷ್ಟಕರವಾಗಿ ತೋರ್ದೇ ಇಲ್ಲ. ಮತ್ತೆ ಇನ್ನೊಂದು, ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಇದೆ. ಆ ಬಳಗದವರು ಕೂಡ ನಮ್ಮ ಕುಟುಂಬದವರಾಗೆ ಆಗಿದ್ದಾರೆ. ನನ್ನ ಹತ್ರ ಯಾವುದೇ ಬೀಜ ಇಲ್ಲ ಅಂತ ಹೇಳಿ ಆದ್ರೆ ಅವರು ನನಗೆ ಹಾಗೆ, ನನ್ನ ಹತ್ರ ಹೆಚ್ಚುವರಿ ಗಿಡಗಳಾಗಿರ್ಲಿ ಹೆಚ್ಚುವರಿ ಬೀಜಗಳಾಗ್ಲಿ ಇದ್ರೆ ಅದನ್ನ ಅವರಿಗೆ ಪಾಸ್ ಆನ್ ಮಾಡುವಂತದ್ದು ಒಂದು ಕಾಮನ್ ಆಗಿ ಹೋಗಿದೆ. ಈಗ ಈಗ ಪ್ರಥಮವಾಗಿ ಈ ತರಕಾರಿ ಬೆಳಿಬೇಕು ಅಂತ ಇರುವವರಿಗೆ ಅಂದ್ರೆ ಅವರಿಗೆ ಯಾವ ರೀತಿ ಆಯ್ಕೆ ಮಾಡ್ಲಿಕ್ಕೆ ನೀವು ಸೂಚನೆ ಕೊಡ್ತೀರಿ? ಈಗ ಮಂಗಳೂರಿನಲ್ಲಾದ್ರೆ ಪ್ರಥಮವಾಗಿ ಅಂತ ಹೇಳಿದ್ರೆ ಒಂದು ಸಾವಯವ ಕೃಷಿಕ ಗ್ರಾಹಕರ ಬಳಗ ಇದೆ. ಅಲ್ಲಿ ಪ್ರತಿ ಆದಿತ್ಯವಾರ ನಮ್ಮದೊಂದು ಸಂತೆ ನಡೀತದೆ. ಅಲ್ಲಿ ತರಕಾರಿಯನ್ನು ಮಾರಾಟ ಮಾಡಿದ ಹಾಗೇನೆ ಆಯ್ದ ಬೀಜಗಳನ್ನು ಮಾರಾಟ ಮಾಡ್ತಾರೆ. ಅಲ್ಲಿಂದ ತಕೊಳ್ಬಹುದು, ನಮಗೆ ಬೇಕಾಗುವಂತ ಬೀಜಗಳನ್ನು ಸಿಲೆಕ್ಟ್ ಮಾಡಬಹುದು. ಜೊತೆಯಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಕೂಡ ಇದ್ದಾರೆ ಅಲ್ಲಿ. ಅದು ಯಾರು ಕೂಡ ಮಾರಾಟ ದೃಷ್ಟಿಯಿಂದ ಅಥವಾ ತಾವು ಹಣ ಗಳಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಮಾಡುವ ಒಂದು ಸಂಸ್ಥೆ ಅಲ್ಲ ಅದು. ಅದರಲ್ಲಿ ಒಬ್ರಿಗೊಬ್ರು ಪರಸ್ಪರ ಬೆಳ್ಕೊಳ್ಳಿ, ನಾವು ಬೆಳೆದು ನಾವು ನಮ್ಮ ಅನ್ನದ ತಟ್ಟೆ ತುಂಬಿಸುವ ಅಂತ ಹೇಳುವಂತ ಒಂದು ಮಾನಸಿಕ ಸ್ಥಿತಿಯಲ್ಲೇ ಇರುವವರು ಮಾತ್ರ ಅದರಲ್ಲಿ ಇದ್ದಾರೆ. ಅವರು ಎಲ್ರಿಗೂ ಹಂಚ್ತಾರೆ. ಈಗ ಬೀಜ ಎಲ್ಲ ಆಯ್ಕೆ ಮಾಡಿದ ನಂತರ ಮುಂದಿನ ಹಂತದಲ್ಲಿ ಯಾವ ರೀತಿ ಮಣ್ಣು ಎಲ್ಲ ತಯಾರಿ ಮಾಡುವಂತ? ಮಣ್ಣು ತಯಾರಿ ಮಾಡುವುದು ದೊಡ್ಡ ಒಂದು ಹೆಕ್ಟಿಕ್ ವರ್ಕ್ ಅಂತಲೇ ಹೇಳ್ತೇವೆ ನಾವು. ಈಗ ಮಳೆಗಾಲ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಫುಲ್ ಭೂಮಿಯಲ್ಲಿ ಇರುವ ರಸಸಾರಗಳು ಪೂರ್ತಿ ತೊಳೆದೋಗ್ತದೆ, ಪೂರ್ತಿ ತೊಳೆದೋಗ್ತದೆ, ಅಷ್ಟು ಮಳೆ ಬರ್ತಾ ಇರ್ತದೆ. ನಾವು ನೋಡಿದೇವಲ್ಲ ಈಗ ಈ ಮಳೆಗೆ ಸಾಮಾನ್ಯ ಎಲ್ಲ ತೊಳೆದೋಯ್ತು ಅಂತಲೇ ಹೇಳ್ತಾರೆ. ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಯಾವುದೇ ರಸಸಾರ ಕೂಡ ಉಳಿಯುವುದಿಲ್ಲ, ಎಲ್ಲ ನೀರಿಗೆ ಹೊರಟೋಗ್ತದೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾರ್ಬನ್ ಕಂಟೆಂಟ್ ಅನ್ನು, ಆಮೇಲೆ ಉಳಿದಿರುವಂತಹ 13 ಪ್ರಮುಖ ಕಂಟೆಂಟ್ಗಳನ್ನು ನಾವು ಭೂಮಿಯಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ಇರುವಂತದ್ದು ಗೊಬ್ಬರ ತಯಾರಿಕೆ ಪ್ರಮುಖವಾದಂತಹ ಪಾತ್ರ ವಹಿಸ್ತದೆ ಇಲ್ಲಿ. ಈಗ ಬೀಜ ಹಾಕುವಾಗ ಹಾಕುವ ಮೊದಲು ನಾವು ಬೇಸಲ್ ಡೋಸ್ ಅಂತ ಹೇಳ್ತೇವೆ. ಅಂದ್ರೆ ಈಗ ಸಪೋಸ್ ನೀವು ಆರಂಭಿಕ ಹಂತದಲ್ಲಿದ್ರೆ, ನಮ್ಮ ಕೆಲವರಿದ್ದಾರೆ ಫ್ರೆಂಡ್ಸ್, ಅವರು ಬೇಸಲ್ ಡೋಸ್ ಅನ್ನ ಕೊಡ್ತಾರೆ ನಿಮಗೆ, ಅಲ್ಲಿ ಅದು ಕೂಡ ಮಾರಾಟಕ್ಕೆ ಸಿಗ್ತದೆ. 13 ಕಂಟೆಂಟ್ ಅಂತ ಹೇಳಿದ್ರಲ್ಲ, ಅದು ಯಾವ್ದೆಲ್ಲ ಅಂತ ಹೇಳ್ಬಹುದಾ? ಅಂದ್ರೆ ಈಗ ತುಂಬಾ ಸತ್ವಗಳಿದೆ ಭೂಮಿಯಲ್ಲಿ ಅಂತ ಹೇಳಿ ಹೇಳುದನ್ನು ಇತ್ತೀಚೆಗೆ ವಿಜ್ಞಾನಿಗಳು ಎಲ್ಲರೂ ಕೂಡ ಕಂಡಿಡ್ದು ಅದನ್ನ ಹೇಳ್ತಾ ಇರ್ತಾರೆ. ನಾನೀಗ ಸಾವಯವವಾಗಿ ಎಲ್ಲ ಗಿಡಗಳನ್ನು ಬೆಳೆಸುವುದು ಎಲ್ಲ ಸಾವಯವ ರೀತಿಯಲ್ಲೇ. ಸಾವಯವ ರೀತಿಯಲ್ಲಿ ನಿಮಗೆ ಯಾವ ಯಾವ ಇದು ಇದು ಕ್ಯಾಲ್ಸಿಯಂ, ಇದು ಅಯನ್, ಇದು ಇದಂತ ಗೊತ್ತಾಗೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಇನ್ ಜನರಲ್ ನಾವು ಹೇಳೋದಾದ್ರೆ ಪ್ರಮುಖವಾದಂತ ಮೂರು, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಆಮೇಲೆ ಕ್ಯಾಲ್ಸಿಯಂ ಬೇಕು, ಮಿನರಲ್ಸ್ ಬೇಕು, ಅಂದ್ರೆ ಎಲ್ಲಾ ಅಂಶಗಳು ಬೇಕು ನಮಗೆ. ಜಿಂಕ್ ಬೇಕು, ಏನೇನೋ ಸತ್ವಗಳಿದೆ ಅಂದ್ರೆ ಎಲಿಮೆಂಟ್ಸ್ ಅಂತ ಹೇಳ್ತಾರೆ, ಎಲಿಮೆಂಟ್ಸ್ ನಮ್ಗೆ ಬೇಕು. ಅದೇ ತರ ಸಸ್ಯಕ್ಕೆ ಕೂಡ ಎಲಿಮೆಂಟ್ಸ್ ಬೇಕಾಗ್ತದೆ, ಎಲ್ಲಾ ಎಲಿಮೆಂಟ್ಸ್ ಕೂಡ ಅದರ ಬೆಳವಣಿಗೆಗೆ ಬೇಕಾಗ್ತದೆ. ಅದರಲ್ಲಿ ಸ್ಥೂಲವಾದದ್ದು 13 ಅಂತ ಹೇಳಿದ್ರು ನಾನು. ಅಂದ್ರೆ 13 ಕಂಟೆಂಟ್ಸ್ ಅಂತ ಹೇಳ್ತಾರೆ ಈಗ ಸೈಂಟಿಸ್ಟ್ಗಳು. MOP ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಇತ್ಯಾದಿಗಳನ್ನ ನಾವು ಹಾಕ್ತೇವೆ ಅಂತೇಳಿ ಉಂಡು ಈಗ ಮೊದಲು ಸೈಂಟಿಸ್ಟ್ಗಳು ಹೇಳಿರುವಂತದ್ದು ಇದೆಲ್ಲ. ಇದನ್ನ ಕ್ರಿಯೇಟ್ ಮಾಡಬೇಕು ನಾವು. ನಾವು ಕ್ರಿಯೇಟ್ ಮಾಡುದಲ್ಲ, ಗಿಡವೇ ತನ್ನ ಬೇರಿನಿಂದ ಅದು ಅಬ್ಸಾರ್ಬ್ ಮಾಡಿದ್ರೆ ಮಾತ್ರ ಸಸ್ಯ ಸರಿಯಾಗಿ ಬೆಳೀತದೆ. ಈ ಸಸ್ಯ ಬೆಳವಣಿಗೆಗೆ ತುಂಬಾ ತುಂಬಾ ಉಪಯುಕ್ತವಾದಂತಹ ಕಂಟೆಂಟ್ಗಳನ್ನ ತಾನೇ ತಯಾರು ಮಾಡ್ತದೆ. ಗಿಡಕ್ಕೆ ನಾವು ಹಾಕಿದ್ರು ಕೂಡ ಅದನ್ನೆಲ್ಲ ಅದು ತಕ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ನೈಟ್ರೋಜನ್ ಯುಕ್ತವಾದಂತಹ ಯಾವ್ದಾದ್ರು ಅಂದ್ರೆ ಯೂರಿಯಾ, ಉದಾಹರಣೆಗೆ ಈಗ ಕಾಮನ್ ಆಗಿ ಜನರಿಗೆ ಗೊತ್ತಿರೋದು ಯೂರಿಯಾ, ಯೂರಿಯಾವನ್ನು ಹಾಕಿದೀರಿ ಅಂತ ಹೇಳಿ, ಆದ್ರೂ ಅದು ಯೂರಿಯಾ ಎಲ್ಲಾ ಯೂರಿಯಾದ ಅಂಶಗಳನ್ನು ನೀವು ಹಾಕಿರುವುದನ್ನೆಲ್ಲ ತಕ್ಕೊಳ್ತದೆ ಅಂತೇಳಿ ಇರುವುದಿಲ್ಲ. ಅದೇ ಏನ್ ಮಾಡ್ತದೆ ಅಂತ ಹೇಳಿದ್ರೆ ತನಗೆ ಬೇಕಾದಂತಹದ್ದನ್ನು ತಾನು ಅಬ್ಸಾರ್ಬ್ ಮಾಡ್ತದೆ ಬೇರಿನ ಮುಖಾಂತರ, ಬೇರಿನ ಅಥವಾ ಎಲೆಯ ಮುಖಾಂತರ ಅಬ್ಸಾರ್ಬ್ ಮಾಡ್ತದೆ. ಇದಕ್ಕೆ ಹೇಳುದು ಗಿಡಗಳು ತನ್ನ ಪೋಷಣೆಗೆ ಬೇಕಾಗುವಂತ, ತನ್ನ ಬೆಳವಣಿಗೆಗೆ ಬೇಕಾಗುವಂತ ಎಲ್ಲಾ ಅಂಶಗಳನ್ನು ತಾನೇ ತಯಾರು ಮಾಡಿಕೊಂಡು ತಗೊಳ್ತದೆ. ಇದಕ್ಕೆ ನಾನೇನ್ ಮಾಡ್ತೇನೆ ಅಂದ್ರೆ, ಮುಖ್ಯವಾಗಿ ನಾನೀಗ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ನಾವು ಎರೆಹುಳ ಗೊಬ್ಬರ ಹಾಕ್ಬಹುದು, ಇಲ್ಲದಿದ್ರೆ ಇತ್ತೀಚೆಗೆ ಒಂದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಈಗ ಬ್ರಹ್ಮ ಅವರ ಸೈಂಟಿಸ್ಟ್ ಒಬ್ರು ಅನೌನ್ಸ್ ಮಾಡಿದ್ದಾರೆ ಬ್ಲಾಕ್ ಸೋಲ್ಜರ್ ಫ್ಲೈ ಅಂತ. ಆದ್ರೆ ಅದನ್ನು ನೀವು ನೋಡಿದ್ರೆ ಹೇಳ್ಬಹುದು ಹುಳ ಅಂತೇಳಿ. ಅಂದ್ರೆ ಮೊದ್ಲಿನಿಂದಲೇ ಇತ್ತು ಈ ಭೂಮಿಯಲ್ಲಿ, ಅದು ಮೊದ್ಲಿನಿಂದಲೇ ಇದ್ದಂತದ್ದೇ. ಅದನ್ನು ಈಗ ಎಕ್ಸ್ಪರ್ಟ್ಗಳು ಅದನ್ನು ಏನೋ ಡೆವಲಪ್ ಮಾಡಿರ್ಬೇಕು, ಅದ್ರ ಇನ್ನೊಂದು ಫಾರ್ಮ್ ಅಲ್ಲಿ ಮಾಡಿರ್ಬೇಕು. ಆದ್ರೆ ಬ್ಲಾಕ್ ಸೋಲ್ಜರ್ ಫ್ಲೈ ಅಂತ, ಆ ಬ್ಲಾಕ್ ಸೋಲ್ಜರ್ ಫ್ಲೈ ಅನ್ನು ಡೆವಲಪ್ ಮಾಡಿ ಗಿಡಗಳಿಗೆ ಹಾಕಿದ್ರೆ ಅದು ಎಲ್ಲಾ ರೀತಿಯ ಕಂಟೆಂಟ್ಗಳನ್ನು, ಎಲ್ಲಾ ರೀತಿಯ ಅಂದ್ರೆ ಗಿಡಗಳ ವೇಸ್ಟ್ಗಳನ್ನು ಅದು ತಿಂತದೆ. ತಿಂದಾಗ ಅದರ ವೇಸ್ಟ್ ಇರ್ತದಲ್ಲ, ಎರೆಹುಳ ಅಂತೇಳಿ ಎರೆಹುಳದ್ದು ವೇಸ್ಟ್ ಇರ್ತದಲ್ಲ, ಅದನ್ನು ಬೇರು ಅಬ್ಸಾರ್ಬ್ ಮಾಡ್ತದೆ. ತನಗೆ ಬೇಕಾಗುವ ಎಲ್ಲಾ ರೀತಿಯ ಸಾವಯವ ಗೊಬ್ಬರಗಳನ್ನು ಅದು, ಕಂಟೆಂಟ್ಗಳನ್ನು ಅದು, ಅಂದ್ರೆ ಏನ್ ಹೇಳ್ತಾರೆ ಎಲಿಮೆಂಟ್ಗಳನ್ನು ಅದು ಅಬ್ಸಾರ್ಬ್ ಮಾಡ್ಲಿಕ್ಕೆ ಸಹಕಾರಿಯಾಗ್ತದೆ. ಆದ್ರಿಂದ ಬ್ಲಾಕ್ ಸೋಲ್ಜರ್ ಫ್ಲೈ ಆಗಿರ್ಲಿ ಅಥವಾ ಎರೆಹುಳ ಗೊಬ್ಬರ ಆಗಿರ್ಲಿ ಇದು ಸಹಕಾರಿಯಾಗ್ತದೆ. ಇದು ನಿಮಗೆ ಇಂತಿಷ್ಟೇ ನಾವು ಯೂರಿಯಾ ಹಾಕ್ಬೇಕು, ಇಂತಿಷ್ಟೇ ಪೊಟ್ಯಾಶ್ ಹಾಕ್ಬೇಕು, ಇಂತಿಷ್ಟೇ ಫಾಸ್ಫರಸ್ ಹಾಕ್ಬೇಕು ಅಂತ ಹೇಳುವಂತದ್ದೆಲ್ಲ ಅದು ಅಲ್ಲಿ ಸುಳ್ಳು ಮಾಡ್ತದೆ. ಆ ಪಾಯಿಂಟಿನಿಂದ ನೋಡಿದ್ರೆ, ಆ ಒಂದು ಡೈರೆಕ್ಷನ್ ನಲ್ಲಿ ನೋಡಿದ್ರೆ ಅದನ್ನೆಲ್ಲ ಅದು ಸುಳ್ಳು ಮಾಡ್ತದೆ. ಅಂದ್ರೆ ನಿಮಗೆ ಎಷ್ಟು ಎಲಿಮೆಂಟ್ಸ್ ಇದೆ ಅದೆಲ್ಲ ಅಗತ್ಯ ಇಲ್ಲ ಅಂತೇಳಿ ಬರ್ತದೆ. ಗಿಡಗಳ ಬೆಳವಣಿಗೆಗೆ ಬೇಕಾಗುವಂತದ್ದು ಅದಕ್ಕೆ ತಂಪು ವಾತಾವರಣ, ಗಿಡದ ಬೆಳವಣಿಗೆಗೆ ಬೇಕಾಗುವಂತದ್ದು ಅದರ ಬುಡ ಅಂದ್ರೆ ಅದರ ಹಸಿವನ್ನು ನೀಗಿಸ್ಲಿಕ್ಕೆ ಇರುವಂತಹ ಒಂದು ವಾತಾವರಣವನ್ನ ಕಲ್ಪಿಸಿಕೊಡುವಂತದ್ದು, ಅಷ್ಟರಲ್ಲಿ ಯಾವುದೇ ಗಿಡವು ಬೆಳೀತದೆ. ಈಗ ನಾನು ಬೇಸಲ್ ಡೋಸಿಗೆ ಬರುದಾದ್ರೆ, ಬೇಸಲ್ ಡೋಸ್ ಅನ್ನ ಹೌದು ನಿಮಗೆ ಬೇಸಲ್ ಡೋಸ್ ಏನು ಅಂತೇಳಿ ಗೊತ್ತಿಲ್ಲದಿದ್ರೆ ಬೇಸಲ್ ಡೋಸ್ ಅನ್ನು ಅಂಗಡಿಯಲ್ಲಿ ತಕೊಂಡ್ ಬರ್ಲಿಕ್ಕೆ ಆಗ್ತದೆ. ಅದು ಕೂಡ ಸಾವಯವ ಕೃಷಿಕ ಗ್ರಾಹಕರ ಬಳಗದ ಸಂತೆಯಲ್ಲಿ ಮಾರಾಟ ಮಾಡ್ಲಿಕ್ಕೆ ತಕೊಂಡ್ ಬರ್ತಾರೆ. ಅಲ್ಲಿಂದ ಮೊದಲನೆಯ ಬಾರಿ ತಕೊಂಡ್ ಬರ್ಬಹುದು. ನಂತರ ನಾವು ಟ್ರೈನ್ ಮಾಡ್ತೇವೆ, ಇಲ್ಲದಿದ್ರೆ ಅಲ್ಲಿ ಅವ್ರು ಕೇಳಿದ್ರೆ ಸಹ ಹೇಳಿಕೊಡ್ತಾರೆ ಏನೇನು ಕಂಟೆಂಟ್ ಅನ್ನ ಅದಕ್ಕೆ ಹಾಕ್ಬೇಕು, ಒಂದು ಗಿಡ ಬೆಳವಣಿಗೆಗೆ ಯಾವ್ದೆಲ್ಲ ತರದ ಹಂತ ಹಂತವಾಗಿ ಯಾವ ರೀತಿಯಲ್ಲಿ ಹಾಕ್ಬೇಕು ಅಂತ ಹೇಳೋದನ್ನು ಅವರು ತಿಳಿಸಿಕೊಡ್ತಾರೆ. ಈಗ ನೀವು ಹೇಳಿದ್ರಲ್ಲ ಬೇಸಲ್ ಡೋಸ್ ಅಂತ, ಅದು ಮಣ್ಣಿನ ಜೊತೆ ಬೆರೆಸುವಂತದ್ದ ಬೀಜ ಹಾಕುವ ಮೊದಲು? ಹಾ, ಈಗ ಬೇಸಲ್ ಡೋಸ್ ಅಂತ ಹೇಳಿದ್ರೆ ಎಂತ ಗೊತ್ತುಂಟ, ಏನಿದಿಲ್ಲ, ನಮ್ಮದು ಹಳೆ ಮಣ್ಣು. ಈಗ ಹೊಸದಾಗಿ ತಯಾರು ಮಾಡುವವರಿಗೆ ಹಳೆ ಮಣ್ಣು ಅಂತ ಇರುದಿಲ್ಲ ಅಲ್ಲ, ಆವಾಗ ಎಲ್ಲಿಂದ ಆದ್ರೂ ಒಂದು ಮಾವಿನ ಮರ, ಹಳೆ ಮಾವಿನ ಮರ ಅಥವಾ ತೆಕ್ಕಿ ಮರ ಇಂತ ಹಳೆ ಮರಗಳಿಂದ, ಅಥವಾ ನೀವು ಲಾಂಗ್ ಡ್ರೈವ್ ಹೇಗೂ ಹೋಗುವ ಒಂದು ಹ್ಯಾಬಿಟ್ ಇರ್ತದೆ ಎಲ್ಲ ಕಡೆಯಲ್ಲೂ, ಅಥವಾ ಹತ್ತಿರದಲ್ಲೇ ಹಳ್ಳಿ ಇದೆ, ಮಂಗಳೂರಿನ ಸುತ್ತಮುತ್ತ ಹಳ್ಳಿಗಳಿದೆ, ಅಲ್ಲಿಂದ ಒಂದು ಮುಷ್ಟಿ ಮಣ್ಣು ತಕೊಂಡ್ ಬಂದು ಆ ಮಣ್ಣಿಗೆ ನೀವು ಯಾವ್ದಾದ್ರು ಎಣ್ಣೆ ಹಿಂಡಿಗಳ ಚರಟ ಅಂತ ಹೇಳ್ತೇವೆ, ಎಣ್ಣೆ ತೆಗ್ದಾದ್ಮೇಲೆ ಉಳಿದಂತಹ ಹಿಂಡಿಗಳಿರ್ತದಲ್ಲ ಅದನ್ನು, ಮತ್ತೆ ಎರೆಹುಳ ಗೊಬ್ಬರ, ಒಂದು ಸ್ವಲ್ಪ ಎಳ್ಳು ಹಿಂಡಿದು ವೇಸ್ಟ್, ಎಳ್ಳೆಣ್ಣೆ ತೆಗ್ದ ಮೇಲೆ ಇರುವಂತಹ ವೇಸ್ಟ್ ಇರ್ತದಲ್ಲ ಅದನ್ನು ಇತ್ಯಾದಿಗಳನ್ನ ನೀವು ಹಾಕಿದ್ರೆ, ಮತ್ತೆ ಸ್ವಲ್ಪ ತೃಣ ಅಥವಾ ಒಂದು ಸಣ್ಣ ತುಂಡಿ ಆಗುವಷ್ಟು ಒಂದು ಬೆಲ್ಲ, ಸ್ವಲ್ಪ ಮಜ್ಜಿಗೆ, ಒಂದು ಮುಷ್ಟಿ ಆಗುವಷ್ಟು ಕಡ್ಲೆ ಹುಡಿ, ಇದನ್ನೆಲ್ಲ ಹಾಕಿ ಮಿಶ್ರಣ ಮಾಡಿ ಒಂದು ಸ್ವಲ್ಪ ಒದ್ದೆ ಮಾಡಿ ಅದನ್ನ ಕಟ್ಟಿ ಇಡಬೇಕು ಅಥವಾ ನೆರಳಿನಲ್ಲಿ ಮುಚ್ಚಿ ಇಡಬೇಕು. ಆಗ ಅದರಲ್ಲಿ ಎಲ್ಲಾ ತರದಂತಹ ಆಕ್ಟಿವಿಟಿಗಳು ಶುರುವಾಗ್ತದೆ. ಈ ಆಕ್ಟಿವಿಟಿ ಈ ಗಿಡಗಳಿಗೆ ಅತಿ ಮುಖ್ಯ. ಆಲ್ರೆಡಿ ನಮ್ಮ ಭೂಮಿಯಲ್ಲೆಲ್ಲ ಇರುವ ಕಾರಣ, ಅಥವಾ ಈಗ ಖಾಲಿ ಸೈಟ್ಗಳಲ್ಲಿ ಆದ್ರೆ ಅದೆಲ್ಲ ಇರ್ತದೆ ಆಲ್ರೆಡಿ, ಹಳೆ ಗಿಡಗಳು ಅಥವಾ ಎಲೆಗಳು ಮುಚ್ಚಿರುವಾಗ ಎಲ್ಲ ಆಕ್ಟಿವಿಟಿಗಳು, ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂತ ಹೇಳ್ತೇವಲ್ಲ, ಜೀವಾಣುಗಳ ಪ್ರಕ್ರಿಯೆಗಳು ಶುರುವಾಗ್ತದೆ. ಆ ಪ್ರಕ್ರಿಯೆ ಶುರುವಾದಾಗ ತನ್ನಿಂದ ತಾನೇ ಈ ಗಿಡಗಳು ಅಬ್ಸಾರ್ಬ್ ಮಾಡ್ಲಿಕ್ಕೆ ಶುರು ಮಾಡ್ತವೆ, ತನಗೆ ಬೇಕಾಗುವಷ್ಟೇ ಆಹಾರ ತಿನ್ನೋದದು. ನಾವಾದ್ರೆ ಯಾರಾದ್ರೂ ಒತ್ತಾಯ ಮಾಡ್ತೇವೆ ಅಂತೇಳಿ ಏನಾದ್ರೂ ಬೇಡದಿದ್ರೂ ಸಹ ತಿಂತೇವಲ್ಲ, ಆ ಗಿಡಗಳಿಗೆ ಹಾಗೆ ಆಗುದಿಲ್ಲ. ನೀವು ಒತ್ತಾಯ ಮಾಡಿದ್ರೆ ಅದು ಒಂದ ಸತ್ತೋಗ್ತದೆ, ಇಲ್ಲದಿದ್ರೆ ಅದನ್ನು ತಿನ್ನುವುದೇ ಇಲ್ಲ, ಅದು ತಕೊಳ್ಳೋದೇ ಇಲ್ಲ. ಬೇರುಗಳ ಮೂಲಕ ಅಥವಾ ಎಲೆಗಳ ಮೂಲಕ ಅದು ತನಗೆ ಬೇಕಾಗುವಂತ ಆಹಾರ ತಯಾರಿ ಮಾಡ್ತದೆ ಆತರ. ಅದು ಇಂಪಾರ್ಟೆನ್ಸ್, ಇದಕ್ಕೋಸ್ಕರ ಬೇಸಲ್ ಡೋಸ್ ಇಂಪಾರ್ಟೆಂಟ್. ಈಗ ಅದನ್ನು ಪ್ರಥಮವಾಗಿ ಹಾಕಿ ಒಂದು ಚಟ್ಟಿಯಲ್ಲಾಗಲಿ ಅಥವಾ ಒಂದು ಬಾಸ್ಕೆಟ್ನಲ್ಲಾಗಲಿ, ಯಾವುದೇ ಈ ಬೆಳೆಯುವ ಮಾಧ್ಯಮದಲ್ಲಿ ಅದನ್ನು ಹಾಕಿ ನೀವು ಪ್ರೋಟ್ರೇಗಳಲ್ಲಿ ತಯಾರು ಮಾಡಿದ್ರೆ ಒಳ್ಳೇದು. ಬೀಜವನ್ನು ರೆಡಿಯಾಗಿರುವಂತಹ ಗಿಡವನ್ನು ಬೇಸಲ್ ಡೋಸ್ ಸೇರಿಸಿ ಮಿಶ್ರ ಮಾಡಿ ಹಾಕ್ಬೇಕು, ಇಡಬೇಕು. ಆಮೇಲೆ ಗಿಡವನ್ನ ಹಾಕಿ ಅದಕ್ಕೆ ನೀರ್ ಕೊಡುವಾಗ್ಲೂ ಅಷ್ಟೇನೆ, ಸ್ವಲ್ಪ ಸ್ವಲ್ಪವೇ ನೀರ್ ಕೊಡ್ಬೇಕು. ತುಂಬಾ ನೀರ್ ಬೀಜಗಳಿಗೆ ದಿನದಲ್ಲಿ ಎಷ್ಟು ಸಲ ನೀರು? ಬೀಜಗಳಿಗೆ ಅಂತ ಹೇಳಿದ್ರೆ ಅದನ್ನು ಫಸ್ಟ್ ಗೆ ನಾವು ಒದ್ದೆ ಮಾಡಿ ಪ್ರೋಟ್ರೆಯಲ್ಲಿ ಇಟ್ಟು ಅದರ ಬೀಜ ಹಾಕ್ಬೇಕು. ಆವಾಗ ಒದ್ದೆ ಮಾಡಿ ಹಾಕಿರೋದ್ರಿಂದ ಎರಡು ದಿವಸ ಕಾಲ ನಾವು ಅದಕ್ಕೆ ನೀರ್ ಹಾಕ್ಲಿಕ್ಕಿಲ್ಲ, ಎರಡು ಅಥವಾ ಮೂರು ದಿವಸ. ಕೆಲವೊಂದು ಸಸ್ಯಗಳಿಗೆ ಮುಚ್ಚಬೇಕಾಗ್ತದೆ, ಮುಚ್ಚಿಡ್ಬೇಕು. ಕೆಲವೊಂದು ಬೀಜಗಳಿಗೆ ಮುಚ್ಚಿಡುವ ಅವಶ್ಯಕತೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಅದು ಹಾರ್ತದೆ ಇಲ್ಲ, ಅದು ಒಂದು ಬಿಸಿ ಉತ್ಪತ್ತಿ ಆಗ್ಬೇಕಲ್ಲ, ಶಾಖ ಉತ್ಪತ್ತಿ ಆಗ್ಬೇಕು. ಹಾಗಾದ್ರೆ ಬೇಗ ಅದು ಎಂಬ್ರಿಯೋ ಅಂತ ಹೇಳ್ತಾರಲ್ಲ, ಎಂಬ್ರಿಯೋ ಓಪನ್ ಆಗ್ಬೇಕು, ಆ ಎಂಬ್ರಿಯೋದಿಂದ ಸರಿಯಾಗಿ ಅದು ಚಿಗುರು ಬರಬೇಕು. ಚಿಗುರು ಬಂದಾಗ ಚಿಗುರು ಚೆನ್ನಾಗಿ ಮೊಳಕೆ ಬರಲಿಕ್ಕೆ ಸರಿಯಾದಂತಹ ಒಂದು ವಾತಾವರಣ ಕಲ್ಪಿಸಿ ಕೊಡ್ಬೇಕು ನಾವು. ಈಗ ಉದಾಹರಣೆಗೆ ಯಾವ ಬೀಜಗಳನ್ನು ನಾವು ಮುಚ್ಚಿಡ್ಬೇಕಾದ ಪರಿಸ್ಥಿತಿ? ಮುಚ್ಚಿಡುವಂತದ್ದು ಅಂತ ಹೇಳಿದ್ರೆ ಈಗ ನೋಡಿ, ನಾವು ಹರಿವೆ ಬೀಜ ಅಂತ ಹೇಳಿದೆ ಅಲ್ಲ ನಾನು, ಈಗ ಹರಿವೆ ಬೀಜ ಇರುವಂತದ್ದು, ಹೌದು ಹರಿವೆ ಬೀಜ ಅಂತ ಹೇಳಿದೆ. ಹರಿವೆ ಬೀಜವನ್ನು ನಾವು ತಕೊಂಡ್ ಬರ್ತೇವೆ, ಫುಲ್ ಟ್ರೇ ಅಲ್ಲಿ ಹಾಕ್ತೇವೆ, ಬೆಡ್ ಅಲ್ಲಿ ರೆಡಿ ಮಾಡಿ ಹಾಕ್ತೇವೆ. ಹಾಕುವಾಗ ನಾವು ಅದನ್ನು ಬೀಜವನ್ನು ಬಿತ್ತುವಾಗ ಒಂದು ವೈರಿಗಳಿರ್ತವೆ ಅವಕ್ಕೆ, ಏನಂದ್ರೆ ಒಂದು ಇರುವೆ, ಒಂದು ಹಕ್ಕಿಗಳು ಏನಾದ್ರು ಹಾಗಿರುವ ಸಂದರ್ಭದಲ್ಲಿ ನಾವು ಅದನ್ನು ಮುಚ್ಚಿ ಇಡ್ಬೇಕಾಗ್ತದೆ. ಒಂದು ಎರಡನೇದಾಗಿ ಇರುವೆಗಳಿಂದ ನಾವು ಮುಚ್ಚಿಡ್ಲಿಕ್ಕೂ ಸಾಧ್ಯ ಆಗುದಿಲ್ಲ. ಆಗ ಏನ್ ಮಾಡ್ಬೋದಂದ್ರೆ ಒಂದು ಸ್ವಲ್ಪ ಒಂದು ನಮ್ಮ ಅಕ್ಕಿ ಹುಡಿಯ ತರಿ, ಅಕ್ಕಿ ತರಿ ಅಥವಾ ಗೋಧಿ ತರಿ, ಸುಲಭದಲ್ಲಿ ಸಿಗುವಂತದ್ದು ಉಪ್ಪಿಟ್ಟು ಮಾಡ್ಲಿಕ್ಕೆ ತಂದ ಸಜ್ಜಿಗೆ ಇರ್ತದೆ, ಸಜ್ಜಿಗೆ ಹುಡಿಯನ್ನು ಹಾಕಿ ನಂತರ ಅದನ್ನು ಮಿಶ್ರ ಮಾಡಿ ಅದನ್ನು ಹಾಕಬೇಕು. ಹಾಗೆ ಮಾಡಿ ನಂತರ ಹಕ್ಕಿಗಳಿಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಅದನ್ನು ಚಂದ ಮಾಡಿ ಮುಚ್ಚಿ ಇಡಬೇಕು. ಎರಡು ದಿವಸ ಕಳೆದಾಗ ನೀವು ನೋಡಬಹುದು ಅದೆಲ್ಲ ಮೊಳಕೆ ಬಂದಿರ್ತದೆ. ಆಮೇಲೆ ನಿಮಗೆ ಇರುವೆಗಳು ಬರುವುದಿಲ್ಲ. ಇರುವೆಗಳು ಯಾಕೆ ಬರುವುದಿಲ್ಲ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಅದರ ಒಂದು ಫೆರಮೋನ್ ಸೃಷ್ಟಿಯಾಗ್ತದೆ. ಅದು ಪ್ರಕೃತಿಯ ಒಂದು ಕೊಡುಗೆ. ಯಾವುದೇ ಗಿಡ ಆದ್ರೂ ಅದು ಎಂಬ್ರಿಯೋದಿಂದ ಹೊರಗೆ ಬಂದ್ರೆ ಅದು ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಫೆರಮೋನ್ ಉತ್ಪತ್ತಿ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆಗ ಅದು ಇರುವೆಗಳು ಇದೇನೋ ಬೇರೆ ವಸ್ತು ಅಂತ ಹೇಳಿ ಹೇಳ್ತದೆ, ತನ್ನ ತಿಂಡಿ ಅಲ್ಲ ಅಂತೇಳಿ ದೂರ ಹೋಗ್ತದೆ. ಆದ್ರಿಂದ ಆ ಒಂದು ದಿನಗಳಲ್ಲಿ ಮೊಳಕೆ ಬರುವವರೆಗೆ ನಾವು ಕೇರ್ ತಗೊಳ್ಬೇಕಾಗ್ತದೆ. ಈಗ ಮೊಳಕೆ ಒಡೆದ ಮೇಲೆ ಮತ್ತೆ ಎಷ್ಟು ದಿವಸದಲ್ಲಿ ಅದನ್ನು ಯಾವ ರೀತಿ ಗ್ರೋ ಬ್ಯಾಗಿಗೋ ಅಥವಾ ನೆಲದಲ್ಲಿಯೋ ಬೆಳೆಸಬೇಕಿದ್ರೆ? ನೋಡಿ, ನಾವು ಬೆಡ್ ಅಲ್ಲಿ ಹಾಕಿರುವಂತ ಯಾವುದೇ ತರಕಾರಿ ಗಿಡಗಳನ್ನಾಗಿರ್ಲಿ ಅದು ಏರ್ಪಾಡು ಮಾಡಿ ಎಷ್ಟೆಷ್ಟು ದೂರಕ್ಕೆ ಯಾವ್ದು ಈಗ ಉದಾಹರಣೆಗೆ ಟೊಮೆಟೊ ಅಂತೇಳಿ, ಟೊಮೆಟೊವನ್ನು ಎಲ್ಲ ಮುದ್ದೆ ಮುದ್ದೆ ಮಾಡಿ ಬೆಳೆಸಲಿಕ್ಕೆ ಆಗುದಿಲ್ಲ. ಈ ಚಳಿಗಾಲದಲ್ಲಿ ಟೊಮೆಟೊ ಆರಾಮದಲ್ಲಿ ಬೆಳೀತದೆ. ಈ ಟೊಮೆಟೊ ಬೆಳೆಯುವಾಗ್ಲೂ ನಾವು ಇಲ್ಲಿಯ ಟೊಮೆಟೊ ಬೇರೆ ಇದೆ, ಯಾಕೆ ಹೇಳಿದ್ರೆ ಇಲ್ಲಿ ನಾಟಿ ವೆರೈಟಿಯನ್ನೇ ಉಪಯೋಗಿಸುವುದು ಅತಿ ಉತ್ತಮ. ಆಯಾ ಊರಿಗೆ ಬೇಕಾಗುವಂತ ವೆರೈಟಿಯ ತರಕಾರಿಗಳನ್ನ ಬೆಳೆಯುವ ಕಾರಣ ಈಗ ಇಲ್ಲಿಗೆ ಬೆಳೆಯುವ ಬಾಕಿ ಇದಾದ್ರೆ ತೊಂದರೆ ಇಲ್ಲ. ಯಾವುದು ನಮ್ಮ ಹರಿವೆ ಆದ್ರೆ ತೊಂದರೆ ಇಲ್ಲ, ಆದ್ರೆ ಈ ಟೊಮೆಟೊ ಆದ್ರೆ ಅದು ಅಲ್ಲಿಯೇ ಇರ್ಲಿಕ್ಕೆ ಆಗುದಿಲ್ಲ. ನಾವು ಅದನ್ನ ನಿಧಾನಕ್ಕೆ ಬಿಡಿಸಿ ತೆಗೆದು ಎಲ್ಲೆಲ್ಲಿ ಸಾಲ ಅಥವಾ ಚಟ್ಟಿಯ ಯಾವ್ದ್ರಲ್ಲಿ ನಾವು ಬೆಳೆಸ್ತೇವೆ ಅದರಲ್ಲಿ ನಾವು ಹಾಕಿ ರೆಡಿ ಮಾಡಿ ಇಡಬೇಕಾಗ್ತದೆ. ಆಗ ಪುನಃ ಅದಕ್ಕೆ ಸರಿಯಾದಂತ ಗೊಬ್ಬರ ಮಿಶ್ರಣ ಮಾಡಿರುವ ಮಣ್ಣನ್ನೇ ರೆಡಿ ಮಾಡಿ ಬೆಡ್ ತಯಾರು ಮಾಡಿ ಆ ಬೆಡ್ಡಿನಲ್ಲಿ ನಾವು ಹಾಕಿದ್ರೆ ಉತ್ತಮವಾದ ಇಳುವರಿ ಬರ್ತದೆ. ಒಮ್ಮೆ ಗಿಡಗಳನ್ನು ನೆಟ್ಟಾದ ಮೇಲೆ ಆಮೇಲೆ ಯಾವ ರೀತಿ ನಿರ್ವಹಣೆ ಮಾಡುವಂತದ್ದು, ಅದಕ್ಕೆ ನೀರು ಉಣಿಸುವುದು, ಗೊಬ್ಬರ ಕೊಡುವಂತದ್ದು ಇತ್ಯಾದಿಗಳು? ಹೌದು, ಈಗ ನೋಡಿ ನೀವು ಹೇಳಿದ್ದು ಸರಿಯಾದ ಇದೆ. ಎಂತ ಹೇಳಿದ್ರೆ ನಾವು ನೆಟ್ಟು ಬಿಟ್ರೆ ನಾವೆಲ್ಲ ನೆನೆಸ್ತೇವೆ ನೆಟ್ಟಾಯ್ತು ನನಗೆ ಏನು ಆಗ್ಲಿಲ್ಲ ಅಂತೇಳಿ ನೆನೆಸ್ತೇವೆ. ಬೇಸಲ್ ಡೋಸ್ ಕೊಟ್ಟಿದ್ದೇನೆ ಆದ್ರೆ ಮುಂದೆ ಏನು ಆಗ್ಲಿಲ್ಲ ಅಂತೇಳಿ ನೆನೆಸ್ತೇನೆ. ಅದು ಹಾಗ ಆಗುದಿಲ್ಲ. ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದ ತಕ್ಷಣವೇ ಯಾವುದೇ ಮಗುವಿಗೂ PhD ಸಿಗುದಿಲ್ಲ. ನಾವು ಪ್ರತಿದಿನ ಶಾಲೆಗೆ ಕಳಿಸಬೇಕಾಗ್ತದೆ, ಪ್ರತಿದಿನ ಕೇರ್ ತಗೊಳ್ಬೇಕಾಗ್ತದೆ. ಇದೆಲ್ಲ ನಾವು ನೋಡಿರುವಂತದ್ದು. ಅದೇ ತರ ನಮ್ಮ ಗಿಡಗಳಿಗೆ ಕೂಡ ನಾವು ಪ್ರತಿದಿನ ನೀರುಣಿಸುವಾಗ ಸಣ್ಣ ಗಿಡವಾದ್ರೆ ಸ್ವಲ್ಪವೇ ನೀರು ಹಾಕುದು, ಆಮೇಲೆ ಸ್ವಲ್ಪ ದೊಡ್ಡದಾದಾಗೆ ನೀರಿನ ಪ್ರಮಾಣ ಕೂಡ ಹೆಚ್ಚು ಮಾಡ್ತಾ ಹೋಗ್ಬೇಕು. ಆಮೇಲೆ ಸ್ವಲ್ಪ ದೊಡ್ಡದಾದಾಗ ಕಿಚನ್ ವೇಸ್ಟ್ ಗೊಬ್ಬರಗಳನ್ನು, ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕ್ಬಹುದು, ಅಥವಾ ಬೇರೆ ಏನಾದ್ರೂ ಗೊಬ್ಬರ ಹಿಂಡಿ ಇತ್ಯಾದಿ ಗೊಬ್ಬರಗಳನ್ನ ನೀರು ಮಾಡಿ ನೀರುಣಿಸುವ ಸಮಯದಲ್ಲೇ ಹಾಕ್ಬಹುದು. ಸ್ವಲ್ಪ ಗಿಡ ಬುಡ ಬಿಟ್ಟು ದೂರ ಹಾಕ್ಬೇಕು. ಸೀದಾ ನಾವು ನಮ್ಮ ನೇರವಾಗಿ ನಮ್ಮ ಬುಡ ಈ ಗಿಡದ ಬುಡಕ್ಕೆ ಹಾಕಿದ್ರೆ ಅದು ಕೊಳೆಯುವ ಸಂಭವವಿರ್ತದೆ, ಇಲ್ಲ ಫಂಗಸ್ ಅಟ್ಯಾಕ್ ಆಗುವಂತ ಸಂಭವವಿರ್ತದೆ. ಹೀಗೆ ಹಲವು ಸಮಸ್ಯೆಗಳು ಉಂಟಾಗ್ತದೆ. ಹಾ, ಇನ್ನು ನೀರು ಉಣಿಸುವಾಗ ನಾವು ಬೆಳಿಗ್ಗೆ ನೀರು ಹಾಕಿದ್ರೆ ತುಂಬಾ ಉತ್ತಮ. ಸಾಯಂಕಾಲ ನೀರು ಹಾಕಿ ಮಾಡುದಾದ್ರೆ ಅದಕ್ಕೆ ನೀರು ಹಾಕಿದ್ದೇವೆ ಅಂತೇಳಿ ಆಗ್ತದೆ ಅಷ್ಟು. ಆದ್ರೆ ಬೆಳಿಗ್ಗೆ ಹಾಕಿದ್ರೆ ಒಂದು ಲಿಮಿಟ್ ನಲ್ಲಿ ನೀರು ಹಾಕ್ಲಿಕ್ಕೆ ಸಾಕಾಗ್ತದೆ. ಯಾಕೆ ಹೇಳಿದ್ರೆ ತಂಪು ಹೊತ್ತಿನಲ್ಲಿ ನೀರು ಹಾಕ್ಬೇಕು ಅಂತೇಳಿ ಹೇಳ್ತಾರೆ. ಅದಲ್ಲದೆ ನಮ್ಮಲ್ಲಿ ಹನಿ ಬೀಳ್ತದೆ ಅಂತ ಹೇಳ್ತಾರೆ, ಮಿಸ್ಟ್ ಅಥವಾ ಡ್ಯೂ ಬೀಳ್ತದೆ ಚಳಿಗಾಲದಲ್ಲಿ. ಆ ಡ್ಯೂ ಅನ್ನ ಅಥವಾ ಚಳಿಗಾಲದ ಹನಿಗಳನ್ನ ತೆಗಿಬೇಕು ಅಂತ. ಯಾಕಂತ ಹೇಳಿದ್ರೆ ಚಳಿಗಾಲದಲ್ಲಿ ನಿಮಗೆ ತುಂಬಾ ಸೂರ್ಯನ ಶಾಖ ಕೂಡ ಪ್ರಖರವಾಗಿರ್ತದೆ. ಈ ಪ್ರಖರವಾದ ಶಾಖ ಎಲೆಗಳ ಮೇಲಿರುವ ಹನಿಯನ್ನು ಅಲ್ಲಿಯೇ ಆರಿಸಿದ್ರೆ ಅದರ ಮೇಲೆ ಬಿದ್ದಿರುವ ಧೂಳಾಗಿರ್ಲಿ ಅಥವಾ ಅದರ ಮೇಲೆ ನಿಂತಿರುವಂತಹ ಹನಿಗಳಾಗ್ಲಿ ಅದು ಈ ಸೂರ್ಯನ ಕ್ವಾಂಟ ಹರಿತ್ತು ಅಂತ, ಅದನ್ನ ಆಹಾರ ತಯಾರಿಕಾ ಕೇಂದ್ರ ಅದು, ಅಡಿಗೆ ಮನೆ ಅದು, ಅದನ್ನ ಆಕ್ಟಿವ್ ಆಗಿರ್ಲಿಕ್ಕೆ ಬಿಡುದಿಲ್ಲ. ಆದ್ರಿಂದ ನಾವು ಶುಚಿಯಾಗಿ ತೆಗಿಬೇಕು, ನೀರು ಹನಿಸ್ಬೇಕು. ನೀರು ಹಾರಿಸಿ ಆಗುವಾಗ ಅದು ಇಬ್ಬನಿಲ್ಲ ತೊಳೆದೋಗ್ತದೆ. ಆಮೇಲೆ ಗಿಡಕ್ಕೆ ಕೂಡ ಅಷ್ಟೇ ನೀರು ಸಾಕಾಗ್ತದೆ. ಈಗ ಚಳಿಗಾಲದಲ್ಲಿ ಬರುವಂತಹ ಕೀಟ ರೋಗಗಳಿವೆ? ಚಳಿಗಾಲದಲ್ಲಿ ಕೀಟ ರೋಗಗಳಂತ ಹೇಳಿದ್ರೆ ಒಂದು ಮಳೆ ಎಲ್ಲ ಕಳೆದ ಮೇಲೆ ಉಂಟಲ್ಲ, ಭೂಮಿಯಲ್ಲಿ ಎಲ್ಲ ಆಕ್ಟಿವಿಟಿ ನಾವು ಶುರು ಮಾಡಿದಾಗೆ ಆ ಕೀಟಗಳು ಕೂಡ ತುಂಬಾ ಆಕ್ಟಿವಿಟಿಯನ್ನ ಶುರು ಮಾಡ್ತವೆ. ನೀವು ನೋಡಿರ್ಬೋದು ಎಲ್ಲ ಕಡೆಯಲ್ಲೂ ಪತಂಗಗಳು ಚಿಟ್ಟೆಗಳು ಹಾರಾಟ ಮಾಡ್ತಾ ಇರ್ತದೆ, ಬಂದು ನಮ್ಮ ಗಿಡಗಳಲ್ಲೇ ಬಂದು ಕೂತ್ಕೊಳ್ತದೆ ಅಂತ ನಮ್ಗೆ ಅನಿಸ್ತದೆ ಎಲ್ಲಾ ಗಿಡಗಳ ಮೇಲೆ ಸಹ. ಅದಕ್ಕೆ ಬೆಳಿಗ್ಗೆ ನೀರು ಹನಿ ತೆಗ್ದಾಗ ಆಗುವಾಗ ನೀವು ಪ್ರತಿ ಗಿಡದ ಬುಡಕ್ಕೆ ಹೋಗ್ತೀರಿ, ಗಿಡದ ಬುಡಕ್ಕೆ ಹೋದಾಗ ನಿಮಗೆ ಗೊತ್ತಾಗ್ತದೆ ಆ ಗಿಡದಲ್ಲಿ ಹೇಗೆ ಇದಿರ್ತದೆ ಅಂತ. ಹೇನಿನ ಉಪದ್ರ, ಅಂಟು ಹುಳದ ಉಪದ್ರ ತುಂಬಾ ಇರ್ತದೆ ಅಂತ ಹೇಳ್ತಾರೆ. ಈ ಅಂಟು ಹುಳ ಹೇನು ಇತ್ಯಾದಿಗಳಿಗೆ ಮೊದಲನೆಯ ಇದುವೇ ನೀರು. ನೀರ್ ಹಾಕಿದ ತಕ್ಷಣ ಅದು ತುಂಬಾ ತೊಳೆದೋಗ್ತದೆ, ಆಮೇಲೆ ಏನ್ ಬೇಕಾಗುದಿಲ್ಲ. ಮತ್ತೆ ಇರುವೆ, ಇರುವೆಗಳಿಗೆ ಏನಂತ ಹೇಳಿದ್ರೆ ಕೊಡುಕೊಳ್ಳುವಿಕೆ, ಇದು ಬಹಳ ಆಸಕ್ತಿ ಹೊಂದಿದೆ, ಅದು ಭಾರಿ ಸಂಘಜೀವಿ ಅದು. ಆದ್ರಿಂದ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆ ಅಂಟು ಹುಳವನ್ನು ತಂದು ಗಿಡದ ಎಲೆಯ ಅಡಿಯಲ್ಲಿ ಇಡ್ತದೆ. ಆ ಅಂಟು ಹುಳದ ಎಕ್ಸ್ಕ್ರೀಟ್ಸ್ ಇರ್ತದಲ್ಲ, ವಿಸರ್ಜನೆ ಆಗಿರುವಂತಹ ವೇಸ್ಟ್ಗಳು, ಅದನ್ನ ಅದು ಅದಕ್ಕೆ ಆಹಾರವಾಗಿ ಬಳಸ್ಕೊಳ್ತದೆ. ಆದ್ರಿಂದ ಇರುವೆ ಅದನ್ನು ತುಂಬಾ ಕಾಪಾಡ್ತದೆ, ನೀನ್ ನನಗಾದ್ರೆ ನಾನ್ ನಿನಗೆ ಅಂತ ಹೇಳ್ಕೊಂಡು ಹೇಳಿ ಅದು ಕಾಪಾಡ್ತದೆ. ಆದ್ರಿಂದ ಈ ಇರುವೆಗಳನ್ನ ಓಡಿಸ್ಬೇಕಾದ್ರೆ, ಅಂಟು ಹುಳಗಳನ್ನು ಓಡಿಸ್ಬೇಕಾದ್ರೆ ಮೊದಲು ನಾವು ನೀರ್ನಲ್ಲಿ ಶುಚಿಯಾಗಿ ತೊಳಿಬೇಕು. ಆಗ ಬಿಳಿ ಗೊಣ್ಣೆ ಹುಳ ಅಂತ ಹೇಳ್ತೇವೆ, ಅಂಟು ಹುಳ ಅಂತ ಹೇಳ್ತೇವೆ, ಅದೆಲ್ಲ ಹೋಗ್ತದೆ. ಮತ್ತೆ ಸಾಯಂಕಾಲ ಹೊತ್ತಿನಲ್ಲಿ ಮಿಡತೆಗಳ ಉಪದ್ರವವನ್ನು ಕಂಟ್ರೋಲ್ ಮಾಡಬಹುದು. ಮಿಡತೆಗಳನ್ನು ಕಂಟ್ರೋಲ್ ಮಾಡುವಾಗ್ಲೂ ಅಷ್ಟೇನೆ, ಒಂದು ಎರಡು ಇರುವಾಗ್ಲೇ ಕಂಟ್ರೋಲ್ ಮಾಡಿದ್ರೆ ನಾವು ಬಚಾವ್ ಆಗ್ತೇವೆ. ತುಂಬಾ ಆದ್ಮೇಲೆ ತುಂಬಾ ಕಷ್ಟ ಆಗ್ತದೆ, ಅದನ್ನು ಒಂದೊಂದೇ ಕೈಯಲ್ಲಿ ಹಿಡಿದು ನಾಶ ಮಾಡೋದೇ ಉತ್ತಮ. ಅಥವಾ ಈಗ ಮಾಸ್ಕಿಟೋ ಬ್ಯಾಟ್ ಅಂತೇಳಿ ಬರ್ತದಲ್ಲ, ಅದನ್ನು ತುಂಬಾ ಪ್ರಮಾಣದಲ್ಲಿ ಇದ್ರೆ, ಮಾಸ್ಕಿಟೋ ಬ್ಯಾಟ್ ಅನ್ನು ಅಡಿಯಿಂದ ಹೀಗೆ ಕುಟ್ಟಿದ್ರೆ ಅದು ಬೀಳ್ತದೆ. ಅದಕ್ಕೆ ಸೊಳ್ಳೆ ಹೊಡೆಯುವ ಯಂತ್ರ ಅದು ಈ ಮಿಡತೆಗಳನ್ನ ಹೊಡೆಯುವ ಯಂತ್ರ ಆಗಿ ಉಪಯೋಗಿಸಬಹುದು. ಅದು ಕೂಡ ಒಂದು ಸುಲಭ ಉಪಾಯ. ಮತ್ತೆ ಜಾಸ್ತಿ ಆದ್ಮೇಲೆ ಅಂತ ಹೇಳಿದ್ರೆ ಮೊದ್ಲು ಸ್ಟೆಪ್ ಅಂತ ಹೇಳಿದ್ರೆ ಇಡೀ ಗಿಡವನ್ನ ತೊಳಿಬೇಕು. ಮತ್ತೆ ಅದು ಅದರಲ್ಲೂ ಹೋಗ್ಲಿಲ್ಲ ಅಂದ್ರೆ ಸಾಧ್ಯ ಇದ್ದಷ್ಟು ಕಟ್ ಮಾಡಿ ತೆಗಿಬೇಕು. ಮತ್ತೆ ಅದರಲ್ಲೂ ಕಡಿಮೆ ಆಗದಿದ್ರೆ ಅಥವಾ ಒಂದು ಎರಡು ಉಳಿದಿದೆ ಅಲ್ಲಿ ಎಲ್ಲಾದ್ರೂ ಗಿಡದ ಬುಡದಲ್ಲಿ ಉಳಿದಿದೆ ಅಂತೇಳಿ ಆದ್ರೆ 3G ಸ್ಪ್ರೇ ಮಾಡಿದ್ರೆ ಸಹ ಆಗ್ತದೆ. 3G ಅಂತ ಹೇಳಿದ್ರೆ ಮೂರು ವಿಧದ ಜೀಗಳು ಅಂದ್ರೆ ಗ್ರೀನ್ ಚಿಲ್ಲಿ, ಜಿಂಜರ್ ಮತ್ತೆ ಗಾರ್ಲಿಕ್, ಈ ಮೂರು ಇದನ್ನು ತಯಾರು ಮಾಡಿ ಇಟ್ಟಿರ್ಬೇಕು. ಇದನ್ನ ಸ್ಪ್ರೇ ಮಾಡಿದ್ರೆ ಅತ್ಯುತ್ತಮವಾಗಿ ಇದು ವರ್ಕೌಟ್ ಆಗ್ತದೆ. ಈಗ ಅಲಸಂಡೆಗೆಲ್ಲ ಬಂಬುಚ್ಚಿ ಅಂತ ಹೇಳುವಂತದ್ದು ಬರುದು ಜಾಸ್ತಿ. ಹೌದು, ಅದನ್ನೆಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ? ಹಾ, ಅಲಸಂಡೆಗೆ ಬರುವ ಇದರಲ್ಲಿ ಬಂಬುಚ್ಚಿಯು ಒಂದು, ಆಮೇಲೆ ಆ ಕಪ್ಪು ಹುಳ ಏನು ಅಂತ ಹೇಳ್ತಾರಲ್ಲ ಅದು ಅಂಟು ಹುಳ, ಅದು ಕೂಡ ಎರಡು ಕೂಡ ಇರ್ತದೆ. ಈಗ ಬಂಬುಚ್ಚಿ ಸಾಮಾನ್ಯವಾಗಿ ಒಂದೊಂದು ಬರುವಾಗ್ಲೇ ಅದನ್ನ ಕಂಟ್ರೋಲ್ ಮಾಡಬೇಕು. ಇಲ್ಲದೇ ಇದ್ರೆ ಏನ್ ಮಾಡಬಹುದು, ಬಿಸಿ ಬೂದಿ ಹಾಕಿದ್ರೆ ಸಹ, ಬಿಸಿ ಬಿಸಿ ಅಂತಲ್ಲ, ನಮ್ಮ ಕೈ ಬಿಸಿ ಬೂದಿ ಅಂದ್ರೆ ಇವತ್ತಿನ ಬೂದಿ, ಆದ್ರೆ ಈ ಪೇಟೆಯಲ್ಲಿ ಬೂದಿ ಇರುವುದಿಲ್ಲ ಅಲ್ಲ. ಪೇಟೆಯ ಮನೆಗಳಲ್ಲಿ ತಾರಸಿ ತೋಟಕ್ಕೆ ಬೂದಿದು ಸ್ಕ್ಯಾರ್ಸಿಟಿ ಇರ್ತದೆ. ಆವಾಗ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈ ಮೈದಾ ಇರ್ತದಲ್ಲ, ಮೈದಾವನ್ನು ತಿನ್ಲಿಕ್ಕೆ ಉಪಯೋಗಿಸದಿದ್ರು ಕೂಡ ಅದನ್ನು ಕಲಸಿ ನೀರು ಮಾಡಿ ಅದನ್ನ ಸ್ಪ್ರೇ ಮಾಡಿದ್ರೆ ಅಂಟು ಹುಳಕ್ಕೂ ಆಗ್ತದೆ, ಬಂಬುಚ್ಚಿಗೂ ಆಗ್ತದೆ. ಮರುದಿವಸ ಮಾತ್ರ ಚಂದಕ್ಕೆ ನೀರ್ ಹಾಕಿ ತೊಳಿಬೇಕಾಗ್ತದೆ, ಯಾಕೇಳಿದ್ರೆ ಗಿಡಕ್ಕೂ ಉಸಿರಾಟಕ್ಕೆ ನಾವು ಬಂದ್ ಮಾಡಿದಾಗ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ. ಮತ್ತೆ 3G ಅಲ್ಲಿ ಕೂಡ ಅದು ಹೋಗ್ತದೆ, ಆ ಸ್ಪ್ರೇ ಮಾಡಿದ್ರೆ. 3G ಅಂತ ಹೇಳಿದ್ರೆ ಅದೇ ಜಿಂಜರ್ ಗಾರ್ಲಿಕ್ ಗ್ರೀನ್ ಚಿಲ್ಲಿ, ಅದು ಮೂರನ್ನು ಒಂದು ಸಮ ಪ್ರಮಾಣದಲ್ಲಿ ಹಾಕಿ ಅದು ಮಾಡ್ಲಿಕ್ಕೆ ಒಂದು ಪ್ರೋಸೆಸ್ ಇದೆ. ಅದು ಹೇಗೆ ಮಾಡುದು ಅಂತ ಹೇಳಿ, ಹಾ, ಉದಾಹರಣೆಗೆ ಸಣ್ಣ ಪ್ರಮಾಣದಲ್ಲಿ ನಾನು ಹೇಳ್ತೇನೆ. ಈಗ ಗ್ರೀನ್ ಚಿಲ್ಲಿ 100 ಗ್ರಾಮ್, ಆಮೇಲೆ ಗಾರ್ಲಿಕ್ 100 ಗ್ರಾಮ್, ಆಮೇಲೆ ಜಿಂಜರ್ 100 ಗ್ರಾಮ್. ಇದು ಮೂರನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಒಂದು ಮಿಕ್ಸಿ ಮಾಡಿ ಅಥವಾ ಕಟ್ ಮಾಡಿ ಸಣ್ಣ ಏನಾದ್ರೂ ಅರಿಯುವ ಕಲ್ಲಲ್ಲಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಅದನ್ನೊಂದು ಡಬ್ಬದಲ್ಲಿ ಇಡಬೇಕು. 3 ದಿನಗಳ ಕಾಲ ಹಾಗೆ ಇಟ್ಟು ನಂತರ ಅದನ್ನು ಹಿಂಡಿ ತೆಗೆದು ಅದರ ರಸವನ್ನು ಮಾತ್ರ ತೆಗೆದು ಅಷ್ಟೇ ಪ್ರಮಾಣದ ಹಳೆ ಎಣ್ಣೆ ಆದ್ರೆ ತೊಂದರೆ ಇಲ್ಲ, ಯಾವ ಎಣ್ಣೆ ಆಗ್ಬೋದು, ಎಣ್ಣೆಯನ್ನು ಕೋಕೋನಟ್ ಆಯಿಲ್ ಯಾವುದೇ ಎಣ್ಣೆಗಳನ್ನ ಹಾಕಿ, ನಮ್ಮ ಕರಾವಳಿಯಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸುವುದಲ್ವಾ, ಅಷ್ಟೇ ಪ್ರಮಾಣದ ಎಣ್ಣೆಯನ್ನು ಹಾಕಿ ಅದನ್ನ 1 ಲೀಟರ್ ನೀರು ಹಾಕುವ ಡಬ್ಬದಲ್ಲಿ ಹಾಕಿ ಮತ್ತೆ ಉಳಿದ ಪ್ರಮಾಣದ ನೀರನ್ನು ಹಾಕಿ ತುಂಬಿಸಿ ಇಡಬೇಕು. 7 ದಿನಗಳ ನಂತರ ಅದು ಒಂದು ಸ್ಟ್ರಾಂಗ್ ಸೊಲ್ಯೂಷನ್ ಆಗಿ ಆಗ್ತದೆ. ಆದ್ರೆ ನಿಮಗೆ ನೀರು ಬೇರೆ, ಈ ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಬೇರೆ ಮತ್ತೆ ಲಿಕ್ವಿಡ್ ಬೇರೆ ಕಾಣಿಸ್ತದೆ. ಅದನ್ನ ಚಂದ ಶೇಕ್ ಮಾಡಿ ಅದನ್ನ ಅಲ್ಲಾಡಿಸಿ ಮಿಶ್ರಣ ಮಾಡಿ ಆ ಮಿಶ್ರಣದ 5 ml ಅನ್ನು 1 ಲೀಟರ್ ನೀರಿಗೆ ಹಾಕಿ ಆ ನೀರನ್ನು ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ. ಸೋಪಿನ ನೀರಿನ ಬಳಕೆ ಕೂಡ ಇದರ ಜೊತೆ ಮಾಡ್ತಾರೆ, ನೀವು ಮಾಡಿದ್ದೀರಾ? ಹಾ ಹೌದು, ಅದು ಅತ್ಯದ್ಭುತವಾಗಿ ನಿಮಗೆ ಇರುವೆ, ಗೊಣ್ಣೆ ಹುಳ, ಅಂಟು ಹುಳ, ಮಿಡತೆ, ಆಮೇಲೆ ಪತಂಗಗಳು, ಇದಕ್ಕೆ ಕಂಬಳಿ ಹುಳ, ಇದಕ್ಕೆ ಇತ್ಯಾದಿಗಳಿಗೆ ಎಲ್ಲದಕ್ಕೂ ಆಗ್ತದೆ. ಇಲಿಗಳನ್ನು ಕೂಡ ಅದು ಪಕ್ಕನೆ ಬರಲಿಕ್ಕೆ ಬಿಡುದಿಲ್ಲ. ಹಾಗಿದ್ರೆ ನಾವು ಈ ದ್ರಾವಣವನ್ನು ತರಕಾರಿ ಗಿಡ ನೆಟ್ಟ ತಕ್ಷಣ ಮಾಡಿ ಇಟ್ಕೊಳ್ಳುವುದು ಉತ್ತಮ. ಅದು 2 ವರ್ಷವರೆಗೆ ನೀವು ಇಟ್ಕೊಳ್ಬಹುದು, 2 ವರ್ಷ ಅದು ಹಾಳಾಗುದಿಲ್ಲ. ಡೈರೆಕ್ಟ್ ಆಗಿ ನಾವು ನೀವು ಹೇಳ್ತಾ ಇರೋದು ಈಗ 1 ಲೀಟರ್ ಹೌದು ಒಂದು ಬಾಟಲ್ ಅಲ್ಲಿ ನೀವು ತುಂಬಿಸಿಟ್ರೆ ನೀರು ಯಾವಾಗ ಬೇಕೋ ಅವಾಗ ನೀರು ಹಾಕಿ ಡೈಲ್ಯೂಟ್ ಮಾಡಿ ನೀರು ಹಾಕಿ ಸ್ಪ್ರೇ ಮಾಡಬಹುದು. ಅಲ್ಲ ನೀವು ಹೇಳಿದ್ರಲ್ಲ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಇಡುವಂತದ್ದು, ಹೌದು ಆ ಕ್ರಮವನ್ನು ಹೇಳಿದಿರಾ? ಅಲ್ಲ ನೀವು ಅದನ್ನು ಕಡೆದಿಟ್ಟಿರುವಂತದ್ದು ಹೇಳಿದಿರಾ? ಕಡೆದಿಟ್ಟು ನಾವು ಆ ಸೊಲ್ಯೂಷನ್ ತಯಾರು ಮಾಡಿ ಇಟ್ಟಿದ್ದೇವಲ್ಲ 1 ಲೀಟರ್ ಬಾಟಲ್ ನಲ್ಲಿ, ಆ ಮದ್ದನ್ನು ತಯಾರು ಮಾಡಿ ಅದು ಅದು ಮದ್ದು, ಆ ಮದ್ದನ್ನು ತಯಾರು ಮಾಡಿ ಬಾಟಲ್ ಅಲ್ಲಿ ಇಟ್ಟಿರ್ಬೇಕು. ನಮಗೆ ಯಾವಾಗ ಬೇಕು ಆವಾಗ ಈ ಕಾಯಿಲೆ ಯಾವ್ದಾದ್ರು ಬಂತು ಅಂತ 15 ದಿವಸದಿಂದ ಮೊದ್ಲೇ ಸ್ಪ್ರೇ ಮಾಡಬಾರ್ದು, ಅಗತ್ಯ ಇರುದಿಲ್ಲ. ನಾವು ದಿನ ನೀರ್ ಹಾಕುವಾಗ ನೋಡ್ಬೇಕು ಅದಕ್ಕೆ. ನಾವು ಹೇಗೆ ಶಾಲೆಗೆ ಕಳಿಸಿ ಬಂದಾಗ ಮಕ್ಕಳತ್ರ ಕೇಳ್ತೇವೆ ಇವತ್ತೇನು ಟೀಚರ್ ಏನ್ ಹೇಳಿಕೊಟ್ಟಿದ್ದಾರೆ, ಏನ್ ಮಾಡಿದಿ ನೀನು ಅಂತ ಮಕ್ಕಳನ್ನ ಗಮನಿಸ್ಲಿಕ್ಕೆ ಬೇಕಾಗಿ ಅದನ್ನು ಮಾಡುದಲ್ವಾ. ಅದೇ ತರ ಈ ಗಿಡಗಳು ದಿನ ನಾವು ನೀರ್ ಹಾಕುವಾಗ ಗಿಡಗಳನ್ನ ಗಮನಿಸ್ಬೇಕು, ಮುಟ್ಟಬೇಕು, ಅದರಲ್ಲೇ ಅದು ಅರೆವಾಸಿ ಬೆಳೀತದೆ. ಆಗ ನಮ್ಗೆ ಗೊತ್ತಾಗ್ತದೆ, ಅದು ಹೇಳ್ತದೆ ನಮ್ಮ ಹತ್ರ ನಾನು ತುಂಬಾ ಸೊರಗಿ ಹೋಗಿದ್ದೇನೆ, ನನ್ಗೆ ಹಸಿವಾಗ್ತದೆ ಅಂತ. ಆಗ ಅದಕ್ಕೆ ಮೆನ್ಯೂರ್ ಕೊಡ್ಬೇಕು, ಅದಕ್ಕೆ ಸರಿಯಾದಂತಹ ಒಂದು ಬುಡಕ್ಕೆ ಒಂದು ಗೊಬ್ಬರಗಳನ್ನ ಕೊಡಬೇಕು. ಗೊಬ್ಬರ ಅಂತ ಹೇಳಿದ್ರೆ ಈ ನಾವು ಸಾಮಾನ್ಯವಾಗಿ ಎಲ್ಲಾ ಗೊಬ್ಬರಗಳನ್ನು ಕೊಡಬಹುದು. ಕೊಟ್ಟಂತ ಗೊಬ್ಬರ ಕನ್ವರ್ಟ್ ಆಗ್ಲಿಕ್ಕೆ ನಾವು ಬೇಸಲ್ ಡೋಸ್ ಇತ್ಯಾದಿಗಳನ್ನು ಉಪಯೋಗಿಸ್ತೇವೆ. ಅದೇ ತರ ನಾವು ಒಂದೊಂದು ಸಲ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿಂದಾದ್ರೂ ಅದು ಹೈನುಗಳು ಬಂದು ಬಿತ್ತು, ಈ ಚಳಿಗಾಲದಲ್ಲಿ ಅದೊಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ ನಾವು ಈ 3G ಹಾಕುವುದು ಒಳ್ಳೇದು. ಇದುವರೆಗೆ ಚಳಿಗಾಲದಲ್ಲಿ ಬೆಳೆಯುವ ತರಕಾರಿಗಳು ಹಾಗೂ ನಿರ್ವಹಣೆ ಈ ಕುರಿತು ಮಂಗಳೂರಿನ ಅರುಣಾಂಬಿಕಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಇದರ ಮುಂದಿನ ಭಾಗವನ್ನು ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಿಸಾನ್ ವಾಣಿಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಕಣ್ಣಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ